ये आकाशवाणी है। अब आप कनकलता से समाचार सुनिए। भारत और पाकिस्तान तत्काल प्रभाव से गोलीबारी और सैन्य कार्रवाई रोकने पर सहमत हो गए हैं। विदेश सचिव विक्रम मिसरी ने नई दिल्ली में इस संबंध में घोषणा की। उन्होंने कहा कि पाकिस्तान के सैन्य ऑपरेशंस महानिदेशक ने आज दोपहर युद्ध विराम का आह्वान किया, जिसके बाद चर्चा हुई और यह सहमति बनी। विदेश मंत्रालय ने स्पष्ट किया कि गोलीबारी और सैन्य कार्रवाई रोकने पर दोनों देशों के बीच सीधे तौर पर सहमति बनी है। किसी अन्य मुद्दे पर किसी अन्य स्थान पर बातचीत करने का कोई निर्णय नहीं हुआ है। उन्होंने कहा कि बातचीत के दौरान इस बात पर सहमति बनी कि दोनों पक्ष जमीन, हवा और समुद्र में सभी तरह की गोलीबारी और सैन्य कार्रवाई बंद कर देंगे। इस सहमति को लागू करने के लिए दोनों पक्षों को निर्देश दे दिए गए हैं। श्री मिश्री ने कहा कि सैन्य संचालन महानिदेशक 12 मई को फिर से बातचीत करेंगे। Director General of Military Operations of Pakistan called the Director General of Military Operations of India at 15:35 hours earlier this afternoon. It was agreed between them that both sides would stop all firing and military action on land and in the air and sea with effect from 1700 hours Indian Standard Time today. Instructions have been given on both sides to give effect to this understanding. The Directors General of Military Operations will talk again on the 12th of May at 1200 hours. विदेश मंत्री डॉक्टर एस जयशंकर ने कहा है कि भारत और पाकिस्तान गोलीबारी और सैन्य कार्रवाई रोकने पर सहमत हो गए हैं। सोशल मीडिया पोस्ट में डॉक्टर जयशंकर ने कहा कि भारत ने आतंकवाद के सभी रूपों और अभिव्यक्तियों के खिलाफ लगातार दृढ़ और अडिग रुख अपनाया है। उन्होंने कहा कि भारत का यही रुख जारी रहेगा। भारतीय सशस्त्र बल देश की रक्षा के लिए सतर्क और तत्पर है। रक्षा मंत्रालय की विशेष प्रेस वार्ता में कर्नल सुफिया कुरैशी ने कहा कि पाकिस्तान ने कई झूठे दावे किए हैं। अब मैं आपको पाकिस्तान की मिस इन्फॉर्मेशन कैंपेन के बारे में अवगत कराऊंगी। पहला, पाकिस्तान ने यह क्लेम किया कि उसने अपने JF-17 से हमारे S-400 व ब्रह्मोस मिसाइल बेस को नुकसान पहुंचाया, जो कि बिल्कुल गलत है। दूसरा, उसका ये भी मिस इन्फॉर्मेशन कैंपेन था कि हमारी एयरफील्ड जो कि सिरसा, जम्मू, पठानकोट, बठिंडा, नलिया और भुज में है, ये उसका मिस इन्फॉर्मेशन भी बहुत गलत है। तीसरा, पाकिस्तान के मिस इन्फॉर्मेशन कैंपेन के मुताबिक हमारे अम्यूनिशन डंप्स जो चंडीगढ़ और बियास में है उसका डैमेज हुआ, यह भी बिल्कुल गलत है। कर्नल कुरैशी ने कहा कि भारत ने किसी भी धार्मिक स्थल को निशाना नहीं बनाया है। पाकिस्तान के एक प्रेस कॉन्फ्रेंस में ये बात की गई थी कि उनके सीनियर मिलिट्री ऑफिसर्स जो कि पूरी तरह से ये भ्रामक हैं और तथ्यों से दूर हैं कि पाकिस्तान की ओर से ये झूठा आरोप भी लगाया जा रहा है कि भारतीय सेना ने मस्जिदों को नुकसान पहुंचाया। मैं इससे बिल्कुल स्पष्ट करना चाहती हूं कि इंडिया इज ए सेक्युलर नेशन और हमारी सेना भारत के कॉन्स्टिट्यूशनल वैल्यूज की एक बहुत प्यारी झलक है। अब बात करते हैं हमारे संवाददाता भूपेंद्र से। भूपेंद्र, आज जो संघर्ष विराम हुआ है उसके बारे में आप क्या कहना चाहेंगे? जी, अभी अभी एक बड़ी खबर आई है कि भारत और पाकिस्तान के बीच बढ़ते तनाव के बीच दोनों देश संघर्ष विराम के लिए सहमत हो गए हैं। उन्होंने तत्काल प्रभाव से गोलीबारी और सैन्य कार्रवाई रोकने का फैसला किया है और विदेश सचिव विक्रम मिश्री ने नई दिल्ली में इस संबंध में घोषणा की और ये भारत के लिए बहुत बड़ी जीत है क्योंकि पाकिस्तान ने आज दोपहर खुद संघर्ष विराम की पहल की, जिसके बाद चर्चा हुई और दोनों देश एक समझौते पर पहुंचे। और श्री मिश्री ने बताया कि सैन्य अभियान महानिदेशक 12 मई को फिर से आपस में बातचीत करेंगे। भूपेंद्र, पाकिस्तान द्वारा खुद युद्ध विराम का आह्वान करना और उसके बाद हमारी तरफ से कहना कि किसी अन्य मुद्दे और किसी अन्य स्थान पर बातचीत करने का कोई निर्णय नहीं हुआ है, ये दिखाता है कि हमें किसी अन्य देश की मध्यस्थता की जरूरत नहीं है। क्या कहेंगे आप इस पर? जी, आपने बिल्कुल सही कहा कि हमें किसी भी मध्यस्थता की जरूरत नहीं है क्योंकि ये जो भी ऑपरेशन चलाया जा रहा था वो भारत जो है कि खुद के फैसलों के आधार पर ये उसने ये पूरा ऑपरेशन सिंदूर चलाया और वो ऑपरेशन सिंदूर इतना जबरदस्त था और इतनी जबरदस्त कार्रवाई पाकिस्तान के ऊपर की गई कि पाकिस्तान को जो है घुटने टेकते हुए खुद जो है वो सामने आना पड़ा और भारत के सामने बात रखनी पड़ी कि जो है वो संघर्ष विराम के लिए जो है आपस सामने आए। और मैं ये भी बताना चाहूंगा कि पहलगाम आतंकी हमले के बाद शुरू किए गए ऑपरेशन सिंदूर के दौरान, जिसमें 25 भारतीय और एक नेपाली नागरिक की जान चली गई थी, भारतीय सशस्त्र बलों ने पाकिस्तान को उनके आक्रामक और रक्षात्मक सैन्य ढांचे को नष्ट करके बहुत ही करारा जवाब दिया। और पूरे ऑपरेशन के दौरान भारत ने आतंकी ठिकानों को निशाना बनाया और आतंकी ढांचे को नष्ट किया। और ऑपरेशन सिंदूर इस महीने की 7 तारीख को भारतीय सशस्त्र बलों द्वारा चलाया गया था, जो 25 मिनट तक चला था। और इस जवाबी कार्रवाई में पाकिस्तान और पाक अधिकृत जम्मू कश्मीर में 9 आतंकी ठिकानों को नष्ट कर दिया गया था। इस पूरे ही ऑपरेशन के दौरान जो है भारी तादाद में जो है कि आतंकवादियों को जो है नष्ट नाबूद किया गया। और जो आतंकवादियों को पनाह देने वाले शरणगाह थे, उनके जो ठिकाने थे, उनको ऊपर ताबड़तोड़ कार्रवाई करते हुए जो है कि भारतीय सेना ने उनको नष्ट नाबूद किया। भारत ने अपनी ताकत दिखा दी है, लेकिन साथ ही प्रेस वार्ता में ये भी स्पष्ट किया गया है कि भविष्य में भी पाकिस्तान के किसी भी दुस्साहस का समुचित प्रत्युत्तर दिया जाएगा। ये पाकिस्तान के लिए कड़ा संदेश है कि भविष्य में इस तरह की आतंकवादी गतिविधियों में शामिल होने से बचे, लेकिन फिर भी पाकिस्तान पर विश्वास करना बहुत ही मुश्किल है। जी, आप बिल्कुल सही बोल रही हैं कि पाकिस्तान का जो ट्रैक रिकॉर्ड रहा है, वो उसके आधार पर अगर देखा जाए तो पाकिस्तान की किसी भी बात को जो है विश्वास करना बहुत मुश्किल है। और इस पूरे ऑपरेशन के दौरान भारत ने हमेशा ये पुरजोर तरीके से ये बात कही कि भविष्य में अगर पाकिस्तान किसी भी तरीके का दुस्साहस करता है तो उसका मुंहतोड़ जवाब देने के लिए भारतीय सेना हमने पूरी तरह से तैयार है। और इसका हमने नजारा भी देखा इस ऑपरेशन सिंदूर के दौरान, जब भारतीय सशस्त्र बलों ने कार्रवाई करते हुए पाकिस्तान के कमांड कंट्रोल सेंटर, रडार साइट और हथियार भंडारण क्षेत्रों सहित कई ठिकानों पर हमला किया और इसमें पाकिस्तान को जो है भारी नुकसान हुआ। और ये पूरी कार्रवाई इतनी सटीकता से की गई कि सिर्फ आतंकवादी ठिकानों को ही जो है भारत ने निशाना बनाया और पूरे ऑपरेशन के दौरान किसी भी सिविलियन जगह को जो है कि निशाना नहीं बनाया गया। और पाकिस्तान लगातार जो है ये दुष्प्रचार करता रहा भारत के खिलाफ कि जो है कि भारत ने जो है कि उसके जो धार्मिक स्थल को नुकसान पहुंचाया है, जबकि ये बात पूरी सरासर झूठ थी। और किसी भी तरह के सिविलियन और धार्मिक स्थलों को भारत ने नुकसान नहीं पहुंचाया और पूरा ऑपरेशन सिर्फ आतंकवाद के जो ठिकाने थे उसका खात्मा करने के ऊपर केंद्रित थे। भारत ने फैसला किया है कि भविष्य में किसी भी आतंकी कार्रवाई को देश के विरुद्ध युद्ध की कार्रवाई माना जाएगा और उसी के अनुसार जवाब दिया जाएगा। ये पाकिस्तान के लिए कड़ा संदेश है, क्या कहेंगे आप? जी, जो है कि मैंने जिससे पहले बताया कि जो है कि अगर पाकिस्तान भविष्य में किसी भी तरीके का दुस्साहस करता है तो भारत ने आज भी जो प्रेस कॉन्फ्रेंस हुई उसमें ये साफ किया कि भले ही सीज फायर हो गया है, लेकिन अगर पाकिस्तान किसी भी तरीके का दुस्साहस करता है और भविष्य में किसी भी तरह के अगर हमले करने की कोशिश करता है तो भारतीय सेना पूरी तरह से तैयार है और वो जो है कि किसी भी जो पाकिस्तान के जो नापाक मंसूबे हैं तो उसको वो कामयाब नहीं होने देगी। और भारतीय सशस्त्र बल जो है पूरे तरीके से जो है जो पाकिस्तान के जो जो जो टेरर इंफ्रास्ट्रक्चर, धन्यवाद धन्यवाद भूपेंद्र, पूरी तरह सक्षम है। लेफ्टिनेंट जनरल राजीव चोपड़ा ने आकाशवाणी से विशेष बातचीत में कहा कि ऑपरेशन सिंदूर के दौरान भारतीय सशस्त्र बलों ने संयम और वीरता का प्रदर्शन किया। जय हिंद। जैसे कि आपको मालूम है कि इंडिया और पाकिस्तान ने ये एग्री कर लिया है कि आज शाम 5 बजे से सीज फायर होगा। ये यूएस ने फैसिलिटेट किया था। डिक्लेरेशन ऑफ सीज फायर से पहले इंडिया ने एक रेजोल्यूशन पास किया है कि कोई भी एक्ट ऑफ टेरर एक्ट ऑफ वॉर की तरह लिया जाएगा। इंडिया और पाकिस्तान के डीजीएमओ 12 मई को 12 बजे बातचीत करेंगे कि आगे क्या होना है। इंडिया की पॉलिटिकल लीडरशिप और इंडियन आर्म फोर्स ने बहुत संयम बरत के इस ऑपरेशन का कंडक्ट किया है और अपना बहादुरी दिखाई है और पाकिस्तान के इस मिसएडवेंचर को एक अच्छा जवाब दिया है। मेरा सब भारतवासियों को मुबारकबाद देता हूं। उत्तराखंड में केदारनाथ धाम के लिए हेलीकॉप्टर सेवा फिर से शुरू हो गई है। हवाई यातायात नियंत्रण ATC ने देश में सभी हवाई यात्राओं की समीक्षा के बाद हेलीकॉप्टर सेवाओं की अनुमति दी है। इसमें चार धाम यात्रा में अब तक 4 लाख से अधिक श्रद्धालु दर्शन कर चुके हैं। इसके साथ ही ये समाचार बुलेटिन समाप्त हुआ। आकाशवाणी हासना। ಕಿಸಾನ್ ವಾಣಿ ಕೃಷಿ ರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕಾಳುಮೆಣಸಿನ ನಿರ್ವಹಣಾ ಕ್ರಮಗಳಲ್ಲಿನ ಅನುಭವ ಕುರಿತಂತೆ ಸಕಲೇಶಪುರ ತಾಲೂಕು ಹಳ್ಳಿಗದ್ದೆ ಗ್ರಾಮದ ಪ್ರಗತಿಪರ ಕೃಷಿಕ ಎಚ್ಎಸ್ ಆನಂದ್ ಗೌಡ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಳುಮೆಣಸಿನ ನಿರ್ವಹಣಾ ಕ್ರಮಗಳನ್ನು ಕುರಿತು ನಾವು ಮಾತನಾಡ್ತಾ ಇದ್ದೇವೆ. ಕಾಳುಮೆಣಸಿಗೆ ಒಳ್ಳೆ ಬೆಲೆ ಬಂದಿದೆ. ನಮ್ಮ ಸಕಲೇಶಪುರ ಹಾಗೂ ಅರಕಲಗೂಡು, ಬೇಲೂರು ಈ ತಾಲೂಕುಗಳಲ್ಲಿ, ಆಲೂರಿನಲ್ಲೂ ಕೂಡ ಪ್ರಧಾನವಾಗಿ ಬೆಳೆಯಲಾಗುತ್ತೆ. ಇತ್ತೀಚೆಗೆ ಬಯಲುಸೀಮೆಯಲ್ಲಿಯೂ ಕೂಡ ಈ ಕಾಳುಮೆಣಸಿನ ಪ್ರಯೋಗವನ್ನು ಮಾಡಲಾಗ್ತಾ ಇದೆ. ಬಯಲುಸೀಮೆಯಲ್ಲಿಯೂ ಕೂಡ ಒಳ್ಳೆಯ ಇಳುವರಿಯನ್ನ ನಮ್ಮ ಕೃಷಿಕರು ಕಾಣ್ತಾ ಇದ್ದಾರೆ. ಕಾಳುಮೆಣಸು ಒಂದು ರೀತಿ ನಿರ್ಲಕ್ಷಿತ ಬೆಳೆ ಅಂತಲೇ ನಾವು ಹೇಳಬಹುದು. ಯಾಕೆ ಅಂತ ಹೇಳಿದ್ರೆ ಅದನ್ನು ಒಂದ್ಸರಿ ತಗೊಂಡೋಗಿ ನಾಟಿ ಮಾಡಿದ ನಂತರ ಅಷ್ಟಾಗಿ ಗಮನ ಹರಿಸ್ತಕ್ಕಂಥ ಸಾಧ್ಯತೆ ಇರೋದಿಲ್ಲ. ಆದರೂ ಕೂಡ ಗಮನವನ್ನು ಹರಿಸಿದ್ರೆ ನಾವು ಇನ್ನೂ ಹೆಚ್ಚು ಇಳುವರಿಯನ್ನ ಪಡೆಯಬಹುದು ಮತ್ತು ಇನ್ನೂ ಹೆಚ್ಚಿನ ಅನುಕೂಲಗಳನ್ನ ಮಾಡಿಕೊಳ್ಳಬಹುದು. ಈ ನಿಟ್ಟಿನಲ್ಲಿ ಕಾಳುಮೆಣಸಿನ ಬೆಳೆಯಲ್ಲಿ ಒಳ್ಳೆಯ ಅನುಭವವನ್ನು ಹೊಂದಿರತಕ್ಕಂಥ ಸಕಲೇಶಪುರ ತಾಲೂಕು ಹೆಸರಳೂರು ಹೋಬಳಿಯ ಐಗೂರು ಗ್ರಾಮದ ಹಳ್ಳಿಗದ್ದೆಯಲ್ಲಿ ಇರುವಂತಹ ಎಚ್ಎಸ್ ಆನಂದ್ ಗೌಡ ಅವರು ಸಾಕಷ್ಟು ಅನುಭವವನ್ನು ಹೊಂದಿದ್ದಾರೆ. ಅವರ ಕಾಳುಮೆಣಸಿನ ಬೆಳೆ ಬಹಳ ಚೆನ್ನಾಗಿ ಇದೆ. ಅದಕ್ಕೆ ಕಾರಣ ನಿರ್ವಹಣಾ ಕ್ರಮಗಳು. ಅನೇಕ ವಿಧಾನಗಳನ್ನು ಅನುಸರಿಸಿ ಅವರು ನಿರ್ವಹಣಾ ಕ್ರಮಗಳನ್ನು ಅನುಸರಿಸಿಕೊಂಡು ಬರ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಹೇಗೆ ಕಾಳುಮೆಣಸಿನ ಬೆಳೆಯನ್ನ ಅವರು ಮಾಡ್ತಾ ಇದ್ದಾರೆ, ಏನೆಲ್ಲ ಅನುಕೂಲಗಳನ್ನ ಮಾಡಿಕೊಂಡಿದ್ದಾರೆ ಅನ್ನುವಂಥ ವಿಚಾರಗಳನ್ನ ಈಗ ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಆನಂದ್ ಗೌಡ ಅವ್ರಿಗೆ. ನಮಸ್ಕಾರ ಆನಂದ್. ಎಷ್ಟು ಎಕರೆ ಜಮೀನು ಇದೆ ನಿಮ್ಗೆ? ನಮಗೆ ಒಟ್ಟು ಗದ್ದೆ ಎಲ್ಲ ಸೇರಿ ಒಂದು 20 ಎಕರೆ ಇದೆ. ಕಾಫಿ ಮತ್ತೆ ಮೆಣಸು ಅಂತ ಬಂದ್ರೆ ಒಂದು 14 ಎಕರೆ ಆಗುತ್ತೆ. 14 ಎಕರೆನಲ್ಲಿ ಕಾಫಿ ಮತ್ತೆ ಕಾಳು ಮೆಣಸು ಇದೆ. ಕಾಳು ಮೆಣಸು ಮತ್ತೆ ಸ್ವಲ್ಪ 2 ಎಕರೆ ತಾಳೆ ಇದೆ. ತಾಳೆನು ಕೂಡ ಇದೆ. ಹೀಗೆ ಮೂರು ಬೆಳೆಯನ್ನ ಸಂಯೋಜನೆ ಮಾಡ್ಕೊಂಡು ಬೆಳೀತಾ ಇದ್ದೀರಾ? ಹೌದು, ಒಂದ್ ತೋಟದಲ್ಲಿ ಮೂರು ಬೆಳೆಯನ್ನು ಸಂಯೋಜನೆ ಮಾಡಿದ್ವಿ. ಕಾಳು ಮೆಣಸು ಎಷ್ಟು ಬಳ್ಳಿ ಇದಾವೆ? ಅದು ಲೆಕ್ಕ ಹಾಕಲ್ಲ ಸರ್. ನಮ್ದು ಓವರ್ಆಲ್ ಒಂದು 6,000 ಬಳ್ಳಿ ಇತ್ತು. ಸ್ವಲ್ಪ ಈ ವರ್ಷ ಕಮ್ಮಿ ಆಗಿರ್ಬೋದು, ಮತ್ತೆ ಮುಂದಿನ ವರ್ಷಕ್ಕೆ ಅಷ್ಟೇ ಆಗಿರುತ್ತೆ, ಹೋಗ್ತಾ ಇರುತ್ತೆ. ರೀಪ್ಲಾಂಟಿಂಗ್ ಮಾಡ್ತಾ ಇರ್ತೀವಿ. ಯಾಕೆ ಹೆಚ್ಚಾಗಿ ಕಾಳುಮೆಣಸು ಹೋಗುತ್ತೆ ಅಂತೀರಿ? ಅತಿಯಾದ ಮಳೆ ಮತ್ತೆ ರೂಟ್ ಝೋನ್ ನ ನಾವು ನೀಟಾಗಿ ನೋಡ್ಕೊಳ್ದಿರುವಂತದ್ದು. ಮೆಣಸು ರೋಗ ಬರೋದಕ್ಕೆ ಕಾರಣನೇ ಬೇರಿಂದ, ಬೇರು ಮತ್ತೆ ಬೀಳು ಬಳ್ಳಿ ಅಂತ ಹೇಳ್ತೀವಿ, ಮೇಲಿಂದ ನೆಲಕ್ಕೆ ಟಚ್ ಆಗಬಾರದು ಬಳ್ಳಿ, ಅದರಿಂದ ರೋಗಗಳು ಹೆಚ್ಚಾಗಿ ಸಾಯ್ತವೆ. ಆ ಕಾರಣಕ್ಕಾಗಿ ಹೆಚ್ಚಾಗಿ ಸಾಯುತ್ತೆ. ಹೌದು. ನೀವು ಕಾಳುಮೆಣಸನ್ನ ಹಾಕೊಂಡು ಎಷ್ಟು ವರ್ಷ ಆಯ್ತು? ಕಾಳುಮೆಣಸು ಅಂತಂದ್ರೆ ನಾವು ಚಿಕ್ಕ ಹುಡುಗರಿಂದ ನೋಡಿದ್ವಿ, ಆದ್ರೆ ಈ ತರ ಹೈಬ್ರಿಡ್ ವೆರೈಟಿಗಳು ಇರಲಿಲ್ಲ. ಆದಿ ಮೆಣಸು ಅಂತೇಳಿ ನಮ್ಮ ತಾತನ ಕಾಲದೆಲ್ಲ ಸುಮ್ಮನೆ ಏಲಕ್ಕಿ ತೋಟಗಳಿತ್ತು ಮುಂಚೆ, ಕಾಫಿ ಮಾಡೋಕ್ಕಿಂತ ಮುಂಚೆ. ಅಲ್ಲಿ ನ್ಯಾಚುರಲ್ ಆಗಿ ಬರ್ತಾ ಇತ್ತು ದಪ್ಪ ಕಾಳು, ಮತ್ತೆ ಅದಕ್ಕೆ ಗೊಬ್ಬರ ಏನೂ ಇರಲಿಲ್ಲ, ಫಸಲು ಕಮ್ಮಿ ಬರ್ತಾ ಇತ್ತು, ಇಳುವರಿ ಕಮ್ಮಿ ಬರ್ತಾ ಇತ್ತು. ಆಮೇಲೆ ಇತ್ತೀಚೆಗೆ ಡೆವಲಪ್ ಆಯ್ತು. ಕೇರಳ ಇನ್ಸ್ಟಿಟ್ಯೂಟ್ ಅವರು, ಇವರು ನಮ್ಮ IHR ಅವರೆಲ್ಲ ಡೆವಲಪ್ ಮಾಡಿ ಪಣಿ, ಇವರು 1, 2, 3 ಈ ತರ ಶ್ರೀಕರ ಶುಭಕರ ಈ ತರ ತಳಿಗಳನ್ನ ಡೆವಲಪ್ ಮಾಡಿಕೊಟ್ರು. ಅದನ್ನ ನಮ್ಮ ಸ್ಪೈಸಸ್ ಬೋರ್ಡ್ ನರ್ಸರಿಗಳಿದೆ ನಮ್ಮ ಸಕಲೇಶಪುರದಲ್ಲಿ ದೋಣಿಗಲ್ಲಲ್ಲಿರುವಂತ ನರ್ಸರಿ, ಮತ್ತೆ ಎಸ್ಲೂರ್ಲ್ ಒಂದಿದೆ ನರ್ಸರಿ, ಮತ್ತೆ ಐಗೂರು ಅಂತೇಳಿ ಕೊಡಗು ಸೋಮವಾರಪೇಟೆ ಭಾಗದಲ್ಲಿದೆ, ಅಲ್ಲಿಂದ ICAR ಅವರು ಮತ್ತೆ ತೋಟಗಾರಿಕರು ಡೆವಲಪ್ ಮಾಡಿ ಕೊಟ್ರು. ಅದನ್ನ ನಾಟಿ ಮಾಡಿದ್ವಿ. ಮತ್ತೆ ಕೆಲವು ಬಳ್ಳಿಗಳನ್ನ ತುಂಬಾ ಚೆನ್ನಾಗಿದ್ದ ಬಳ್ಳಿಗಳನ್ನ ಬೇರೆ ಬೇರೆ ದೊಡ್ಡ ದೊಡ್ಡ ತೋಟಗಳು ಮುಂಚೆಯಿಂದಲೇ ಶುರು ಮಾಡಿದ್ರು, ಅದನ್ನ ಸ್ವಲ್ಪ ಸ್ವಲ್ಪ ಬಳ್ಳಿಗಳನ್ನ ತಂದು ಹಾಕಿ ಬೆಳೀತಾ ಇದ್ವಿ. ಇವಾಗೆಲ್ಲ ನಾವು ನರ್ಸರಿಯಿಂದಲೇ ಪರ್ಚೇಸ್ ಮಾಡ್ತೀವಿ, ಇಲ್ಲಾಂದ್ರೆ ನಾನು ನನ್ನ ತೋಟಕ್ಕೆ ಏನ್ ಬೇಕೋ ಅಷ್ಟು ಬಳ್ಳಿನ ನಾನೇ ಬೆಳಿತೀನಿ. ಸಾಧ್ಯವಾಗ್ಲಿಲ್ಲ ಅಂತಂದ ಪಕ್ಷದಲ್ಲಿ ನರ್ಸರಿಯಿಂದನೇ ಸರ್ಟಿಫೈಡ್ ಸಸಿಗಳನ್ನೇ ತಂದು ಹಾಕೋದು ನಾನು. ಈ ಲೋಕಲ್ ನರ್ಸರಿ ಎಲ್ಲಿ ಸಿಗುತ್ತೆ? ರೋಡ್ ಸೈಡ್ ಇರುತ್ತೆ ನರ್ಸರಿ ಮಾಡಿರ್ತಾರೆ. ಅಣಕುಮಾರ್ ಹತ್ರ ನಾನು ಎಲ್ಲೂ ಒಂದ್ ಬಳ್ಳಿನ ಇಲ್ಲಿವರೆಗೆ ನನ್ನ ತೋಟದೊಳಗೆ ಹಾಕಿಲ್ಲ, ಹಾಕೋದೂ ಇಲ್ಲ. ಮುಂದೇನು ನನಗೆ ಸರ್ಟಿಫೈಡ್ ಏನಿದೆ ಅದು ಅದ್ರ ಮೇಲೆ ನನಗೆ ವಿಶ್ವಾಸ. ಸರ್ಕಾರದ ಇರ್ಬೋದು, ಪ್ರೈವೇಟ್ ಇರ್ಬೋದು, ಸರ್ಟಿಫೈಡ್ ನರ್ಸರಿಗಳಿದ್ರೆ ಮಾತ್ರ ತಗೊಂಡು ನಾನು ನಾಟಿ ಮಾಡ್ತೀನಿ. ಈಗ ಯಾವ್ಯಾವ ತಳಿಯ ಮೆಣಸನ್ನ ಬೆಳ್ಕೊಂಡಿದ್ದೀರಿ ನೀವು? ನನ್ನ ಹತ್ರ ಎಲ್ಲಾ ತಳಿನೂ ಇದೆ ಸರ್, ಮಿಕ್ಸ್ ಇದೆ. ಹೆಚ್ಚು ಪನ್ನೀರ್ ಇದೆ, ಪನ್ನೀರ್ 1-2 ಇದೆ, ಕರಿಮುಂಡನು ಇದೆ, ಶ್ರೀಕರ, ಶುಭಕರ, ಪಂಚಮಿ, ಪೌರ್ಣಮಿ, ಈ ತರ ಹೊಸ ಹೊಸದ ಯಾವ್ದಾವ್ದು ಬರುತ್ತೆ. ಈಗ ಹೊಸ ವೆರೈಟಿಗಳು ಬಂದ್ರೆ ಒಂದು 50 ಗಿಡ ಅಷ್ಟೇ ಕೊಡ್ತಾರೆ, 30 ಗಿಡ 25 ಗಿಡ ಒಬ್ಬ ರೈತರಿಗೆ ಇದು ಮಾಡ್ತಾರೆ, ಅದನ್ನು ಹಾಕಿರ್ತೀವಿ. ಟೋಟಲ್ ಆಗಿ ಇಷ್ಟು ತಳಿದು ಇಷ್ಟೇ ಗಿಡ ಇದೆ ಅಂತ ಕೌಂಟ್ ಮಾಡಕ್ ಆಗಲ್ಲ ಸರ್. ಅಂದ್ರೆ ಪನ್ನೀರ್ ತಳಿಗಳಲ್ಲಿ ಒಳ್ಳೆ ಕಾಳು ದಪ್ಪ ಮತ್ತೆ ಉದ್ದ ಬರೋಂತ ಇದಿದೆ, ಮತ್ತೆ ಸ್ವಲ್ಪ ರೋಗನು ಜಾಸ್ತಿ. ಈ ನಾಟಿಗೆ ಬಳಸಬೇಕಾದಂತ ಸಸಿಗಳ ಬಗ್ಗೆ ಆಗ್ಲೇ ಬಹಳ ಚೆನ್ನಾಗಿ ಹೇಳ್ತಾ ಇದ್ರಿ ನೀವು. ನಾವು ಸಸಿಗಳನ್ನ ಆಯ್ಕೆ ಮಾಡಿಕೊಳ್ಳುವಾಗ, ಅದರಲ್ಲೂ ಕೂಡ ಈ ಮೆಣಸಿನ ಸಸಿಗಳನ್ನ ಆಯ್ಕೆ ಮಾಡಿಕೊಳ್ಳುವಾಗ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸಬೇಕು, ನಮ್ಮ ಆಯ್ಕೆ ಹೇಗಿರಬೇಕು? ನಮ್ಮ ಆಯ್ಕೆ ಅಂದ್ರೆ ಮೊದಲು ನಾವು 1,000 ಬುಟ್ಟಿ ತಗೊಳ್ತೀವಿ ಅಂತಂದ್ರೆ ಒಂದು 4-5 ಬುಟ್ಟಿ ವೇಸ್ಟ್ ಆದ್ರೂ ಪರವಾಗಿಲ್ಲ, ಪೂರ್ತಿ 3 ಗಿಡ ಇದ್ರೆ 3 ಗಿಡನು ಕಿತ್ತು ನೋಡ್ಬೇಕು. ಅಲ್ಲಿ 3 ಬಳ್ಳಿನು ಕಿತ್ತು ನೋಡಿ ಬೇರು ಹೇಗಿದೆ, ಯಾವ ರೀತಿ ಅದು ಮಣ್ಣೊಳಗೆ ಸೇರ್ಕೊಂಡಿದೆ ಅನ್ನೋದು ಮ್ಯಾಟರ್ ಆಗುತ್ತೆ. ಕೆಲವು 3 ಕಡ್ಡಿ ಇರುತ್ತೆ, 3 ಚಿಗುರು ಕಾಣಿಸ್ತಾ ಇರುತ್ತೆ, ಬೇರ್ಗಳೇ ಇರಲ್ಲ. ಆತರ ತಂದಾಗ ತುಂಬಾ ನಷ್ಟ ಆಗುತ್ತೆ. ನಷ್ಟ ಅಂದ್ರೆ ಗಿಡ ಹೋದ್ರೆ ತಂದಾಕ್ಬೋದು 10 ರೂಪಾಯಿ 20 ರೂಪಾಯಿ ವಿಷಯ ಅಷ್ಟೇ, ಒಂದು ವರ್ಷದ ಬೆಳೆ ನಮಗೆ ನಷ್ಟ ಆಗುತ್ತೆ. ಈಗ ತುಂಬಾ ರೇಟ್ ಇರೋದ್ರಿಂದ ಪ್ರತಿ ದಿನಾನು ಮೆಣಸಿಗೆ ನಾವು ಕಾಪಾಡಲೇಬೇಕಾಗುತ್ತೆ. ಅದು ಮತ್ತೆ ಒಂದು 6-8 ಎಲೆ ಅಂತ ಮಿನಿಮಮ್ ಇರಬೇಕು, ಅಷ್ಟು ಚಿಗುರು ಬಂದಿರಬೇಕು. ಆತರ ಗಿಡಗಳನ್ನ ನಾಟಿ ಮಾಡಬೇಕು, ಅಂತವನ್ನ ಆಯ್ಕೆ ಮಾಡ್ಕೊಂಡು ನಾಟಿ ಮಾಡ್ತಕ್ಕಂಥದ್ದು ಹೆಚ್ಚು ಸೂಕ್ತ. ಯಾವ ಕಾಲದಲ್ಲಿ ನಾಟಿ ಮಾಡ್ತಕ್ಕಂಥದ್ದು ಸೂಕ್ತ ಅಂತೀರಿ? ಮಳೆ ಇಲ್ಲಿ ತುಂಬಾ ವಿಪರೀತ ನಮ್ಮ ಮಲೆನಾಡಲ್ಲಿ. ಕೆಲವು ಟೈಮು ನಾವು ಜೂನ್ ಜುಲೈ ಟೈಮಲ್ಲಿ ಮಳೆ ಗ್ಯಾಪ್ ಕೊಟ್ಟಾಗಲೇ ಹಾಕ್ತೀವಿ. ಹೆಚ್ಚು ಮಳೆ ಆದ್ರೆ ಸಾಯ ಚಾನ್ಸಸ್ ಇರುತ್ತೆ. ಸೆಪ್ಟೆಂಬರ್ ಅಕ್ಟೋಬರ್ ತುಂಬಾ ಒಳ್ಳೆ ಸಮಯ, ಮಳೆ ಮತ್ತೆ ಮುಂಗಾರು ಚೆನ್ನಾಗಿ ಬಿದ್ದು ಹಿಂಗಾರು ಚೆನ್ನಾಗಿ ಬಿದ್ದಾಗ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತೆ ನಾವು ಇರಿಗೇಷನ್ ಮಾಡ್ತೀವಿ, ಫೆಬ್ರವರಿಯಿಂದ ಶುರು ಮಾಡ್ಬಿಡ್ತೀವಿ. ಒಂದ್ 2 ತಿಂಗಳು ಟ್ರೆಸ್ಟ್ ಇರುತ್ತೆ, December 1st ಅಲ್ಲಿಗೆ ಮಳೆ ನಿಲ್ಲುತ್ತೆ, December-January ಟ್ರೆಸ್ ಆಗುತ್ತೆ, ಒಣಗಿದ ಮೇಲೆ ಮತ್ತೆ ಫೆಬ್ರವರಿ ಲಾಸ್ಟ್ ವೀಕ್ ಇಂದ March 1st ಇಂದ ಇರಿಗೇಷನ್ ಹೋಸ್ ಇರಿಗೇಷನ್ ಮಾಡ್ತೀವಿ, ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡ್ತೀವಿ. ನಾಟಿಯನ್ನ ಮಾಡುವಂತ ಕ್ರಮ ಹೇಗೆ, ಅದ್ರ ಬಗ್ಗೆ ಹೇಳಿ. ನಾಟಿ ಯಾವತ್ತೂ ನೀವು ಉತ್ತರ ದಿಕ್ಕಿಂದ ಗಿಡಗಳನ್ನ ಕೊರಿಸಬೇಕು. ಉತ್ತರ ದಿಕ್ಕಿಂದ ಅಂತಂದ್ರೆ ಪೂರ್ವ ದಿಕ್ಕಿಂದ ಬಿಸಿಲು ಬೀಳಬಾರ್ದು, ಪಶ್ಚಿಮ ದಿಕ್ಕಿಂದ ಬಿಸಿಲು ಬೀಳಬಾರ್ದು. ಯಾಕೆ ತುಂಬಾ ಅದು ಸೂಕ್ಷ್ಮ ಇರುತ್ತೆ, ಬಿಸಿ ಇರುತ್ತೆ. ಉತ್ತರ ದಿಕ್ಕಿಂದ ಆಗಿದಾಗ ಅದು ಮ್ಯಾನೇಜ್ ಮಾಡ್ಕೊಳ್ಳುತ್ತೆ, ಯಾವ ಕಡೆಗೆ ಆಗ್ಬೇಕು ಅನ್ನೋದನ್ನ ಮ್ಯಾನೇಜ್ ಮಾಡ್ಕೊಳ್ಳುತ್ತೆ. ಮತ್ತೆ ಗುಂಡಿನ 1.5 ಅಡಿ ಅಗಲ 1.5 ಅಡಿ ಅಷ್ಟು ಮಾಡಿ ಕಾಂಪೋಸ್ಟ್ ತುಂಬಿ ಅದ್ರ ಮೇಲೆ ಮಣ್ಣು ಜೊತೆ ಮಿಕ್ಸ್ ಮಾಡಿ 1 ವಾರ ಬಿಟ್ಟು ನಟ್ರೆ ತುಂಬಾ ಚೆನ್ನಾಗಿ ಬೇರು ಕೊಡುತ್ತೆ. ಬಳ್ಳಿಯನ್ನ ಕಟ್ಟಬೇಕಾಗುತ್ತೆ? ಚಿಕ್ಕ ಬಳ್ಳಿ ಆದ್ರೆ ಬೇಡ, ಹಬ್ಬಕ್ಕೆ ಶುರು ಆದ್ಮೇಲೆ ಕಟ್ಟಬೇಕಾಗುತ್ತೆ. 1-2 ವರ್ಷ ಕಟ್ಟಿದ್ರೆ ಮತ್ತೆ 3ನೇ ವರ್ಷದಿಂದ ಕಟ್ಟ ಇದೇನಿಲ್ಲ, ಅದೇ ಇದಿರುತ್ತೆ, ಹಬ್ಕೊಳ್ಳುತ್ತೆ. ಬಟ್ ನೀವು ಬ್ರೂಡ್ ಝೋನ್ ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ಇಲ್ಲಿ ಬೇರು ಸಾಯಕ್ಕೆ ಶುರು ಆದ್ರೆ ಹಬ್ಬಿರ ಅಂತ ಬೇರುಗಳು, ಮರಗಳನ್ನ ಕಚ್ಚಿರ ಅಂತ ಬೇರುಗಳು ಬಿದ್ದೋಗೋ ಚಾನ್ಸಸ್ ಜಾಸ್ತಿ, ಹಾಗಾಗಿ ಬೀಳು ವಾಪಸ್ ಬಿದ್ದೋಗುತ್ತೆ. ಹಂಗಾಗಿ ಸ್ವಲ್ಪ ನಿಗಾ ಮಾಡ್ಬೇಕು ಅದ್ರ ಬಗ್ಗೆ. ಆತರ ಬಳ್ಳಿಗಳಿಗೆ ಮತ್ತೊಂದ್ಸಲ ನೀವೇನಾದ್ರೂ ಡೌಟ್ ಇದ್ರೆ ಅದಕ್ಕೆ ಎತ್ತರ ಇದ್ರು ಏಣಿ ಹಾಕಿ ಕಟ್ಟಿ ಉಳಿಸ್ಕೊಳ್ಳೋದು, ಮತ್ತೆ ಇಲ್ಲಿ ಟ್ರೀಟ್ ಮಾಡ್ಬಿಟ್ಟು ಮತ್ತೆ ರೀಡೆವಲಪ್ಮೆಂಟ್ ಮಾಡೋದು ಬೇರುಗಳನ್ನ ಅನುಕೂಲ. ಈ ಮೆಣಸಿನ ಬಳ್ಳಿಗಳು ಏನಿದ್ದಾವೋ ಇವು ವರ್ಷದಿಂದ ವರ್ಷಕ್ಕೆ ಚೆನ್ನಾಗಿ ಬೆಳೀತಾ ಹೋಗುತ್ತೆ. ಮತ್ತೆ ಬಹಳ ಮುಖ್ಯವಾಗಿ ಈ ಮೆಣಸಿನ ಬಳ್ಳಿಯನ್ನ ನಾಟಿ ಮಾಡುವಂತಹ ಸಂದರ್ಭದಲ್ಲಿ ಏರುಮಡಿಗಳಲ್ಲಿ ಮಾಡ್ತಕ್ಕಂಥದ್ದು ಹೆಚ್ಚು ಸೂಕ್ತ ಅಂತ ಹೇಳಿ ವಿಜ್ಞಾನಿಗಳು ಮತ್ತೆ ಕೃಷಿಕರು ಹೇಳ್ತಾರೆ. ತಮ್ಮ ಅನುಭವದಲ್ಲಿ ಏನನ್ಸುತ್ತೆ? ಹೌದು, ಈ ನೀರು ಅಂತಂದ್ರೆ ಅದಕ್ಕೆ ನೀರು ಎಷ್ಟು ಬೇಕು ಅಷ್ಟೇ ಮಾತ್ರ ಒಳ್ಳೇದು. ಹೆಚ್ಚು ನೀರಾದ್ರೆ ಸಾಯ ಚಾನ್ಸಸ್ ಜಾಸ್ತಿ ಇರುತ್ತೆ. ಏರುಮಡಿ ತುಂಬಾ ಒಳ್ಳೇದು, ಆದ್ರೆ ನೀರ್ ಕೊಡೋ ವ್ಯವಸ್ಥೆಗಳಿರ್ಬೇಕು. ತುಂಬಾ ಮೇಲೆ ನೆಟ್ಟಾಗ ನಮಗೆ ಭೂಮಿ ಕೆಳಗಡೆ ಇರುತ್ತೆ, ಭೂಮಿಯಿಂದ ಮಾಯಿಶ್ಚರ್ನ ಎಳ್ಕೊಳಕ್ ಆಗಲ್ಲ. ಅದಕ್ಕೆ ನೀವು ಇರಿಗೇಷನ್ ಡ್ರಿಪ್ ಈ ತರ ಇದ್ರೆ ಎಷ್ಟು ಹೈಟ್ ಆಗುತ್ತೆ ಅಷ್ಟು ಏರ್ಮಡಿ ಮಾಡೋದು ತುಂಬಾ ಅನುಕೂಲ ಆಗುತ್ತೆ. ಏರ್ಮಡಿದಲ್ಲಿ ಮಾಡಿ ಅದನ್ನ ನೆಡುವಂತದ್ದು ಹೆಚ್ಚು ಸೂಕ್ತ. ಹೌದು, ಅದ್ರ ಬುಡಕ್ಕೆ ನೀರು ತಲುಪೋ ವ್ಯವಸ್ಥೆ ಇರಬೇಕು. ಯಾಕೆಂತಂದ್ರೆ ನೆಲದಲ್ಲಿ ಹಾಕಿದಾಗ ನೆಲದಲ್ಲಿರೋ ಮಾಯಿಶ್ಚರ್ ಬೇರೆ, ಏರ್ಮಡಿ ಆದಾಗ ಅಲ್ಲಿಗೆ 1-1.5 ಅಡಿ ಗ್ಯಾಪ್ ಆಗಿರುತ್ತೆ. ಅಲ್ಲಿಂದ ಅಲ್ಲಿಗೆ ಆ ಬೇರ್ಗಳು ಅಷ್ಟು ಬಂದಿರಲ್ಲ, ಅಲ್ಲಿಗೆ ಎಳ್ಕೊಳಕ್ಕೆ ಕಷ್ಟ ಆಗುತ್ತೆ. ಈ ಒಂದು ಮೆಣಸನ್ನ ನಾಟಿ ಮಾಡಿದ ಮೇಲೆ ಆ ನಂತರದ ದಿವಸಗಳಲ್ಲಿ ಅಷ್ಟಾಗಿ ಅದ್ರ ಬಗ್ಗೆ ಗಮನವನ್ನ ಹರಿಸೋದಿಲ್ಲ. ಯಾಕಂದ್ರೆ ಅದ್ರ ಪಾಡ್ಗದ್ ಬೆಳೆಯುತ್ತೆ ಬಿಡು, ಆಸರೆ ಮರ ಇದೆ ಅದಕ್ಕೆ ಹಬ್ಕೊಂಡು ಹೋಗುತ್ತೆ ಅಂತ ಹೇಳಿ ಸುಮ್ಮನಾಗ್ಬಿಡ್ತಾರೆ. ಅದು ಹಾಗಲ್ಲ, ನಿರ್ವಹಣೆ ಮಾಡಿದ್ರೆ ಎಲ್ಲದೂ ಕೂಡ ಹೆಚ್ಚು ಕಾಲ ಬದುಕುತ್ತೆ, ಬಾಳುತ್ತೆ, ಮತ್ತೆ ನಮ್ಗೆ ಒಳ್ಳೆ ಇಳುವರಿಯನ್ನು ಕೂಡ ನೀಡುತ್ತೆ. ಈ ನಿಟ್ಟಿನಲ್ಲಿ ವರ್ಷದಲ್ಲಿ ಕೆಲವೊಂದು ಕಾಲಗಳಲ್ಲಿ ಅದಕ್ಕೆ ಬೇಕಾದಂತಹ ಅಗತ್ಯವಾದಂತಹ ಕೆಲವೊಂದು ಕೆಲಸಗಳನ್ನ ಮಾಡಲೇಬೇಕಾಗುತ್ತೆ. ನೀವು ಏನೇನು ಕೆಲಸವನ್ನ ಮಾಡ್ತಾ ಇದ್ರಿ, ಯಾವ್ಯಾವ ಸಂದರ್ಭದಲ್ಲಿ ಏನನ್ನ ಮಾಡಬೇಕಾಗುತ್ತೆ ಅದ್ರ ಬಗ್ಗೆ ಹೇಳಿ. ಮೊದಲಿಗೆ ನಾವು ಫೆಬ್ರವರಿ ಕೊನೆ ವಾರ ಇಲ್ಲ March 1st ನೀರಿನ ವ್ಯವಸ್ಥೆ ಅಂತೂ ಪಕ್ಕ ಮಾಡ್ಕೊಳ್ತೀವಿ. ಮೆಣಸೆಲ್ಲ ಕುಯ್ದಾದ್ಮೇಲೆ ಆಮೇಲೆ ಗೊಬ್ಬರ ಹಾಕ್ತಿವಿ, ಸುಣ್ಣ ಹಾಕ್ತಿವಿ, ಜೊತೆಗೆ ಸ್ವಲ್ಪ ಗೊಬ್ಬರ ಹಾಕ್ತಿವಿ. ಫಸ್ಟ್ ರೌಂಡ್ ಗೊಬ್ಬರ ಹಾಕ್ತಿವಿ 90-4 ಈ ತರದ್ದು. ಆಮೇಲೆ 1 ರೌಂಡ್ ಔಷಧಿ ಹೊಡಿತೀವಿ, ಯಾವುದು ಮೈಲ್ ತುತ್ತು ಸುಣ್ಣ ಬೋರ್ಡನ ಮಿಕ್ಸರ್ ಹೊಡಿತೀವಿ. ಅಕಸ್ಮಾತ್ ಕೀಟದಿಂದ ಬರುವಂತಹ ರೋಗಗಳೇನಾದ್ರು ಕಾಣಿಸ್ತಾ ಇದ್ರೆ, ಕೀಟಬಾಧೆ ಏನಾರಿದ್ರೆ ಇನ್ನೊಂದು ಯಾವ್ದಾದ್ರು ಪೆಸ್ಟಿಸೈಡ್ ಹೊಡಿತೀವಿ. ಯಾಕೆಂತಂದ್ರೆ ಪೆಸ್ಟಿಸೈಡ್ ಬೇರನ್ನು ಸಾಯಿಸಕ್ಕಾಗಲ್ಲ, ಪೆಸ್ಟ್ಗಳು ಮೇಲೆ ಅರ್ಧ ಬಳ್ಳಿಯಿಂದ ತೂತ್ ಮಾಡಿ ಅರ್ಧ ಬಳ್ಳಿನ ಸಾಯಿಸ್ಬಿಡ್ತವೆ. ಅದು ನೋಡಿದಾದ್ಮೇಲೆ ಮುಂಗಾರು ಶುರುವಾಗೋ ಟೈಮಲ್ಲಿ ಮತ್ತೆ ಇನ್ನೊಂದೊಂದು ಗೊಬ್ಬರ ಕೊಟ್ಟು ಇರಿಗೇಷನ್ ಕಂಟಿನ್ಯೂ ಮಾಡ್ತಾ ಇರ್ತೀವಿ. ಪ್ರತಿ 15 ದಿನಕ್ಕೊಂದು ಸಲ 50-60 ಲೀಟರ್ ಒಂದು ಪ್ರತಿಯೊಂದು ಗಿಡದ ಬುಡಕ್ಕೂ ಹಾಕ್ತೀವಿ. ಅಕಸ್ಮಾತ್ ಗಿಡ ಸತ್ತೋಗಿದ್ರೆ ನಾನು 2 ವರ್ಷದ ಗಿಡನ ಇಟ್ಕೊಂಡಿರ್ತೀನಿ, ಉದ್ದ ಹೈಟ್ ಬಂದಿರೋ ಗಿಡಗಳನ್ನ. ಮುಂಗಾರು ಮಳೆ ಬಿದ್ದ ತಕ್ಷಣ ಇರಿಗೇಷನ್ ಇರುತ್ತಲ್ಲ, ಮತ್ತೆ ನಾವು ಮರುನಾಟಿ ಮಾಡ್ಬಿಡ್ತೀವಿ ಹೋಗಿರೋದಕ್ಕೆ, ಎಲ್ಲೂ ಗ್ಯಾಪ್ ಬಿಡಲ್ಲ. ಅಕ್ಟೋಬರ್ ನವೆಂಬರ್ ವರೆಗೂ ಕಾಯಲ್ಲ. ಅದ್ ನಾವು ಮುಂಗಾರು ಮಳೆ ಬಿದ್ದಾಗ ಮತ್ತೆ ಜೋರ್ ಮಳೆ ಹಿಡಿಯೋದಕ್ಕೆ ನಿಮಗೆ ಒಂದು 2 ತಿಂಗಳು ಟೈಮ್ ಬರುತ್ತೆ, ಅಷ್ಟೊಳಗೆ ಅದು ಬೇರ್ ಕೊಟ್ಟು ದೊಡ್ಡದಾಗ್ಬಿಡುತ್ತೆ. ಮಳೆನ ಸ್ವಲ್ಪ ಮೇಂಟೈನ್ ಮಾಡ್ಕೊಂಡ್ರೆ ಮಳೆಯಲ್ಲಿ ಏರ್ಮಡಿ ಹಾಕಿ ಮಲ್ಚಿಂಗ್ ಮಾಡ್ತೀವಿ, ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡ್ತೀವಿ. ಕೆಲವು ಕಡೆ ಏರ್ಮಡಿ ಇದ್ದ ಕಡೆ ನಾವು ಹೈಟ್ ಇರೋ ಕಡೆ ನಾವು ಏನು ಮಾಡಕ್ ಹೋಗಲ್ಲ. ಡೌನ್ ಇರೋ ಕಡೆ ನೀರು ನೇರವಾಗಿ ಬುಡಕ್ ಬೀಳದಾಗೆ ಪ್ಲಾಸ್ಟಿಕ್ ಗಳನ್ನ ಯೂಸ್ ಮಾಡ್ತೀವಿ. ತೆಳುವಾದ ಪ್ಲಾಸ್ಟಿಕ್, ನರ್ಸರಿ ಪ್ಲಾಸ್ಟಿಕ್ ಅಂತ ಬರುತ್ತೆ ಕವರಿಂಗ್ ಮಾಡೋದು, ಆ ತರದ್ದು. ಇಲ್ಲಾಂದ್ರೆ ನಮ್ದೇ ಗೊಬ್ಬರಗಳ ಚೀಲಗಳದೆ ಸುಮಾರು ಉಳಿದಿರುತ್ತೆ, ಎಷ್ಟಾಗುತ್ತೆ ಅಷ್ಟು ಮುಚ್ಚಿರ್ತೀವಿ. ಬೇಸಿಗೆ ಟೈಮಲ್ಲಿ ಕಂಪಲ್ಸರಿ ತರಗಾಕ್ಬಿಡ್ತೀವಿ, ಕಾಫಿ ಕುಯ್ದಾದ ಕೂಡಲೇ ಬುಡಕ್ಕೆ ತರಗಲು ಮುಚ್ಚಿರ್ತೀವಿ. ಮೆಣಸು ಕುಯ್ದಾಗ್ಲು ಮತ್ತೆ ಅಕಸ್ಮಾತ್ ಏನಾರು ಆ ಕಡೆ ಕಡೆ ಚೆಲ್ಲಿರುತ್ತೆ, ಮತ್ತೊಂದ್ಸಲ ಎಲ್ಲ ಗುಡಿಸಿ ಕ್ಲೀನ್ ಮಾಡಿಕೊಂಡು ಬುಡಕ್ ಹಾಕೊಳ್ತೀವಿ. ಬುಡಕ್ ಹಾಕೊಂಡು ಮತ್ತೆ ಮುಂಗಾರು ಶುರುವಾದ ಕೂಡಲೇ ಮತ್ತೊಂದು ಸ್ಪ್ರೇ ಶುರು ಮಾಡ್ಕೊಳ್ತೀವಿ. ಬೋರ್ಡ್ ಹೊಡೆಯೋಕ್ಕಿಂತಲೂ ಮುಂಚೆ ನಾವು ಸ್ವಲ್ಪ ಮೈಕ್ರೋನ್ಯೂಟ್ರಿಯೆಂಟ್ಸ್ ಹೊಡಿತೀವಿ, ಪೆಪ್ಪರ್ ಸ್ಪೆಷಲ್ ಅಂತ ಬರುತ್ತೆ, ಅದು ಹೊಡಿತೀವಿ. ಅದು ಹೊಡೆದ್ಮೇಲೆ ಒಂದು 15 ದಿನ ಗ್ಯಾಪ್ ಕೊಟ್ಬಿಟ್ಟು ಬೋರ್ಡನ್ನು ಸಿಂಪಡಣೆ ಮಾಡ್ತೀವಿ. ಯಾಕೆ ಅಂತಂದ್ರೆ 15 ದಿನ ಗ್ಯಾಪ್ ಯಾಕೆ ಕೊಡ್ತೀವಿ ಅಂತಂದ್ರೆ ಅದು ತಗೊಳ್ಳೋದಕ್ಕೆ 15 ದಿನ ಗ್ಯಾಪ್ ಬೇಕಾಗುತ್ತೆ. ಮತ್ತೆ ಬೋರ್ಡ ಹೊಡೆದ್ಬಿಟ್ಟು ಬೇರೆ ನೀವು ಕೆಮಿಕಲ್ ಯಾವ್ದಾದ್ರು ಹೊಡೆದ್ರೆ ಅದು ತಗೊಳ್ಳೋ ಚಾನ್ಸಸ್ ಕಮ್ಮಿ, ಎಲೆಗಳು ತಗೊಳ್ಳೋ ಚಾನ್ಸಸ್ ಕಮ್ಮಿ ಇರುತ್ತೆ, ಮೈಕ್ರೋನ್ಯೂಟ್ರಿಯೆಂಟ್ ಆಗಲಿ ಯಾವ್ದಾಗ್ಲಿ. ಆಮೇಲೆ ಮತ್ತೊಂದ್ರೆ ಒಂದು ಗೊಬ್ಬರ ಕೊಟ್ಟು ಬುಡ ಎಲ್ಲ ಕ್ಲೀನ್ ಮಾಡ್ತೀವಿ, ಬರೀ ಕೈಯಿಂದ ಮಾಡ್ತೀವಿ. ನಾವು ಯಾವುದೇ ದೆಬ್ಬೆ ಈ ತರ ಕುಡ್ಲು ಈ ತರ ಹರಿತವಾದ ಆಯುಧಗಳನ್ನ ಬಳಸಲ್ಲ, ಕೈಯಿಂದಾನೆ ಮಾಡಬೇಕು. ಯಾಕೆಂದ್ರೆ ಬೇರೆಗೆ ಅದು ಒಂದು ಚೂರು ಕೂಡ ಡ್ಯಾಮೇಜ್ ಆಗಬಾರದು, ಎಸ್ಪೆಷಲಿ ಮಳೆಗಾಲದಲ್ಲಿ. ಹೆಚ್ಚು ಮಳೆ ಇದ್ದಾಗ ಅದೇ ಮಲ್ಚಿಂಗ್ ಮಾಡಿ ಇಟ್ಕೊಂಡಿರ್ತೀವಿ. ಆಮೇಲೆ ಹೂ ಬರುತ್ತೆ, ಮತ್ತೆ ಹೂವನ್ನ ಒಂದೇ ಸಮ ಬರಬೇಕು ಅಂತಂದ್ರೆ ಇರಿಗೇಷನ್ ನೀವು ಕೊಡ್ತಾನೆ ಇರಬೇಕು. ಇಲ್ಲ ಅಂತಂದ್ರೆ 2-3 ಸಲ ಹೂ ಬರುತ್ತೆ, 2-3 ಸಲ ಹಣ್ಣು ಕಾಯಿ ಬರುತ್ತೆ, ಕುಯ್ಯೋದಕ್ಕೆ ನಿಮಗೆ ತೊಂದರೆ ಆಗುತ್ತೆ. ಆಮೇಲೆ ನೀವು ಇರಿಗೇಷನ್ ಯಾವ ತರ ಕೊಡ್ತೀರಿ ಅದ್ರ ಮೇಲೆ. ಈಗ ವೇರಿಯೇಷನ್ ಆದ್ರೆ ಒಂದ್ ಸ್ವಲ್ಪ ನೀರು ಹೆಚ್ಚು ಕಡಿಮೆ ಆದ್ರೆ 2-3 ಟೈಮ್ ಹೂ ಆಗುತ್ತೆ, ಹಣ್ಣು ಆಗಾಗ್ಲೂ 2 ವೆರೈಟಿ ಆಗ್ಬಿಡುತ್ತೆ. ಅವಾಗ ನಿಮಗೆ ಕಟಾವ್ ಟೈಮಲ್ಲಿ ಸಮಸ್ಯೆ ಆಗುತ್ತೆ. ನೀವು ಮಳೆ ನೆಮ್ಮಿದ್ರೆ ಒಂದೇ ಸಲ ಮಳೆ ಬರೋವರೆಗೂ ಇರಿಗೇಷನ್ ಮಳೆ ಇಲ್ಲ ಅಂದ್ರೆ ಮಳೆ ನೀರಲ್ಲೇ ಇದ್ ಮಾಡ್ಕೋಬೇಕು. ನೀವು ಅರ್ಧ ನೀರು ಕೊಟ್ಬಿಡೋದು ಮತ್ತೆ ಅರ್ಧ ಮಳೆ ಕಾಯೋದಾದ್ರೆ 2 ವೆರೈಟಿಲಿ ಇದಾಗುತ್ತೆ. ಒಂದು ಈಚು ಹೂವಾಗ ಟೈಮಲ್ಲಿ ಒಂದು ಕಾಯಿ ಬಲ್ತೋಗಿರುತ್ತೆ, ಆ ತರ ಆಗುತ್ತೆ. ಇನ್ನ ಮತ್ತೆ ಕಂಪೋಸ್ಟ್ ಮಾಡಿ ಇಟ್ಕೊಂಡಿರ್ತೀವಿ, ಟೈಕೋಡರ್ಮಾ ಸೋಡಾಮನಸ್ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಿ. ಅದಕ್ಕಿಂತಲೂ ಮುಂಚೆ AMC ಅಂತ ಹಾಕ್ತೀವಿ, ಅರ್ಕ ಮೈಕ್ರೋಬಿಯಲ್ ಕನ್ಸಾರ್ಟಿಯಂ ಅಂತ ಒಂದು ಬ್ಯಾಕ್ಟೀರಿಯಾ. ಅದನ್ನ 1 ಕೆಜಿ ಬೆಲ್ಲ, 1 ಕೆಜಿ ದ್ವಿದಳ ಧಾನ್ಯದ ಹಿಟ್ಟು, 1-5 ಕೆಜಿ ಸಗಣಿ, 1-2 ಲೀಟರ್ ಗಂಜಲ ಹಾಕ್ಬಿಟ್ಟು ಒಂದು ವಾರ ಇಡ್ತೀವಿ ಒಂದು ಬ್ಯಾರ್ಲಲ್ಲಿ. ಆಮೇಲೆ ಹಾಕಕ್ಕೆ ಒಂದು 24 ಗಂಟೆ ಇದೆ ಅಂದಾಗ ಒಂದು 2 ಲೀಟರ್ ಇಲ್ಲ 2 ಕೆಜಿ ಅಷ್ಟು ಅದಕ್ಕೆ ಹಾಕ್ಬಿಟ್ಟು ಎಲ್ಲ ಬಿಡಕ್ಕೆ ಒಂದು 5-10 ಲೀಟರ್ ದೊಡ್ಡ ಬೆಳ್ಳಿ ಆದ್ರೆ 10 ಲೀಟರ್ ಬಿಡ್ತೀವಿ. ಬಿಟ್ಟಾದ್ಮೇಲೆ ನಾವು ಕಾಂಪೋಸ್ಟ್ ಟೈಕೋಡರ್ಮಾ ಸೋಡಾಮೊನಸ್ನ ಮಿಕ್ಸ್ ಮಾಡಿ ನಮ್ಮ ಗೊಬ್ಬರಗಳನ್ನ ಇಟ್ಕೊಂಡಿರ್ತೀವಿ. ನಮ್ಮನೇದೇ ಒಂದು 5-6 ಟ್ರ್ಯಾಕ್ಟರ್ ಗೊಬ್ಬರ ಸಿಗುತ್ತೆ, ಒಂದು 10 ಟ್ರ್ಯಾಕ್ಟರ್ನ ಹೊರಗಡೆಯಿಂದ ತಂದು ಈ ಬೇಸಿಗೆ ಟೈಮಲ್ಲಿ ನಾವು ಸ್ಟಾಕ್ ಮಾಡಿ ಬೇಸಿಗೆಯಲ್ಲಿ ಮುಚ್ಚಿರ್ತೀವಿ. ಈ ಬೈನೆ ಅಂತ ಬರುತ್ತೆ ನಮ್ಮಲ್ಲಿ, ಆ ಗರಿಗಳನ್ನ ಮುಚ್ಚುತ್ತೀವಿ, ಮಾಯಿಶ್ಚರ್ನ ಮೇಂಟೈನ್ ಮಾಡ್ಕೊಂಡಿರ್ತೀವಿ. ಯಾಕೆಂದ್ರೆ ಬ್ಯಾಕ್ಟೀರಿಯಾಗಳು ಸತ್ತೋಗಬಾರ್ದು ಅಂತೇಳಿ. ಮಳೆ ಶುರುವಾದ ಕೂಡಲೇ ಟಾರ್ಪಲ್ ಮುಚ್ಚಿಬಿಡ್ತೀವಿ, ಮಳೆ ಅದಕ್ಕೆ ನೀರು ಜಾಸ್ತಿ ಆಗಬಾರ್ದು ಅಂತ. ಅದಲ್ಲೇ ಡೆವಲಪ್ ಹಾಕೊಂಡು ತುಂಬಾ ಚೆನ್ನಾಗಿ ಕಂಪೋಸ್ಟ್ ಆಗಿರುತ್ತೆ. ಮತ್ತೆ ನೇರವಾಗಿ ಎರೆಹುಳನ್ನು ಅಲ್ಲಿಗೆ ಬಿಟ್ಬಿಡ್ತೀವಿ ತೋಟದಲ್ಲಿ ಇರೋದಕ್ಕೆ. ಎರೆಹುಳಿ ತೊಟ್ಟಿ ಮನೆ ಹತ್ರ ಇದೆ, ಜಾಸ್ತಿ ಗೊಬ್ಬರ ಇರೋದ್ರಿಂದ ಅಲ್ಲಿಗೆ ನೇರವಾಗಿ ಎರೆಹುಳನ್ನು ಬಿಟ್ಟು ಅದು ಟೀ ಪುಡಿ ತರ ಮಾಡಿರುತ್ತೆ ಗೊಬ್ಬರನ. ಆಮೇಲೆ ಅಕ್ಟೋಬರ್ ನವೆಂಬರ್ ಟೈಮಲ್ಲಿ ಅದನ್ನ ಹಾಕೊಳ್ತೀವಿ, ಅಲ್ಲಿಗೆ ಆಲ್ಮೋಸ್ಟ್ ಅಲ್ಲಿ ಅದ್ರ ಕೆಲಸ ಮುಗೀತು, ಫಸಲು ರೆಡಿ ಇರುತ್ತೆ. ನೆಕ್ಸ್ಟ್ ಇನ್ನ ಕಟಾವು ಬರೋವರೆಗೆ ನೋಡ್ಕೊಳ್ಳೋದು, ಸಣ್ಣ ಪುಟ್ಟ ಯಾವ್ದಾದ್ರು ರೋಗ ಏನಾರು ಬಂದ್ರೆ ಟ್ರೀಟ್ಮೆಂಟ್ ಮಾಡ್ಕೊತಾ ಇರಬೇಕಾಗುತ್ತೆ. ನಾನು ಯಾವಾಗಲೂ ರೆಡಿ ಇಟ್ಟಿರ್ತೀನಿ, ರೆಡಮಿಲ್ ಅಂತ ಒಂದು ಕೆಮಿಕಲ್ ಯೂಸ್ ಮಾಡ್ತೀನಿ, ತುಂಬಾ ಡ್ಯಾಮೇಜ್ ಇದ್ದ ಗಿಡಕ್ಕೆ ಒಂದು 5 ಲೀಟರ್ ಅಷ್ಟು ಉಯ್ದ್ಬಿಟ್ಟು ಒಂದು ಮತ್ತೆ ಒಂದು ಸ್ಪ್ರೇ ಮಾಡ್ತೀವಿ. ಆಮೇಲೆ ನಾವು ಪ್ರತಿ 3 ದಿನ 4 ದಿನಕ್ಕೊಂದ್ಸಲ ಪ್ರತಿ ಬಳ್ಳಿನೂ ಮೀಟ್ ಮಾಡ್ತೀವಿ. ಯಾಕೆಂದ್ರೆ ಅದಕ್ಕೆ ಏನಾಗಿದೆ, ಒಂದು ಗಿಡಕ್ಕೆ ಏನಾಗಿದ್ರು ಅಲ್ಲೇ ಔಷಧಿ ಇರುತ್ತೆ, ಅಲ್ಲೇ ರೆಡಿ ಮಾಡ್ತೀವಿ. ಯಾಕೆಂದ್ರೆ ಒಂದು ಗಿಡನ ನೆಗ್ಲೆಕ್ಟ್ ಮಾಡಿದಾಗ ನನಗೆ ಇನ್ನೊಂದು ವಾರ ಬಿಟ್ಟು ಹೋಗಿ ನೋಡಿದ್ರೆ 5-6 ಗಿಡ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾನಾಗ್ಲಿ ನನ್ನ ತಮ್ಮ ಆಗಿರ್ಬೋದು ನನ್ನ ತಂದೆಯವರಾಗಿರ್ಬೋದು ಈ ತರ ಆಗಿದೆ, ನಾನು ಇಲ್ಲ ಅಂತಂದ್ರು ತೋಟದಲ್ಲಿ ಹೇಳ್ತಾರೆ ಈ ತರ ಇಲ್ಲಿ ಈ ಜಾಗದಲ್ಲಿ ಈ ತರ ಇದೆ ಏನ್ ಮಾಡೋದು ಅಂತೇಳಿ. ಮೆಟಾಲಿಸಲ್ ಮೆಗಾಜಬ್ಬೆ ಅವಾಗ ಕೊನೆ ಹಂತದ ಸಹಾಯಕ್ ಬಂದಿದೆ ಅಂದಾಗ ಮತ್ತೆ ರಿಕವರ್ ಆಗಿದೆ. ನನ್ನ ತುಂಬಾ ಗಿಡಗಳು ಅದರಿಂದಲೇ ಉಳ್ಕೊಂಡಿದೆ, ಅದು ಕೊನೆ ಅಂತ ನಮ್ದು. ನಾವು ಆಲ್ಮೋಸ್ಟ್ ಆಲ್ ಆರ್ಗ್ಯಾನಿಕ್ಕೆ ಟ್ರೈ ಮಾಡ್ತೀವಿ, ಆಗ್ಲಿಲ್ಲ ಅಂದಾಗ ನಾವು ಉಳಿಸ್ಕೋಬೇಕು ಅಂದಾಗ ಅದನ್ನ ಇದು ಮಾಡ್ಲೇಬೇಕಾಗುತ್ತೆ, ಅದನ್ನ ಮಾಡ್ಕೊಳ್ತೀವಿ. ಅಲ್ಲಿಗೆ ಆಲ್ಮೋಸ್ಟ್ ಆಲ್ ನಮ್ದು ಫಸಲು ಬಂದು ನಿಂತಿರುತ್ತೆ. ಇನ್ನು ಜನವರಿ ಫೆಬ್ರವರಿಗೆ ಕಟಾವು ಬರುತ್ತೆ, ಕಟಾವು ಮಾಡೋದಕ್ಕೆ ಜನ ಕರ್ಕೊಂಬಂದು ಮಾಡಿಸ್ಕೊಳ್ತೀವಿ ಏನು ಇಟ್ಬಿಟ್ಟು. ಕೆಲವೆಲ್ಲ ಚೆಲ್ಲಿರುತ್ತೆ ಮತ್ತೆ ಬೇಗ ಇದ್ ಮಾಡಿದ್ರು ನೀವು, ಕೆಲವರೆಲ್ಲ ನೀರು ಶಾರ್ಟೇಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಫೆಬ್ರವರಿ ಫಸ್ಟ್ ವೀಕ್ ಅಲ್ಲೇ ಇದ್ ಮಾಡ್ತಾರೆ. ಆಗ ಮಾಡೋದ್ರಿಂದ ಏನಾಗುತ್ತೆ, ಹಕ್ಕಿಗಳ ಸಂಖ್ಯೆಗಳು ಜಾಸ್ತಿ ಆಗಿ ಕಾಳುಗಳನ್ನ ಜಾಸ್ತಿ ತಿನ್ನುತ್ತೆ. ಮೊದಲು ಹಣ್ಣು ಬಂದಿದ್ನ ಪೂರ್ತಿ ಹಕ್ಕಿಗಳು ತಿಂದಾಕಿರುತ್ತೆ. ನಾವೇನು ಇದ್ ಮಾಡ್ಕೊಳ್ತೀವಿ, ಪಕ್ಕದ ಸುತ್ತಮುತ್ತ ಏನೋ ತೋಟದಲ್ಲಿ ಯಾವ ಟೈಮಲ್ಲಿ ಹೂ ಮಾಡಕ್ ಟ್ರೈ ಮಾಡ್ತಾರೆ ಅದೇ ಟೈಮಲ್ಲಿ ನಾವು ಮಾಡ್ಕೊಳ್ಳೋದು ಅನುಕೂಲ. ಯಾಕೆಂತಂದ್ರೆ ನನ್ನ ತೋಟ ಒಂದು ಹಣ್ಣಾಗಿದ್ರೆ ಪ್ರತಿ ಹೀಗೆ ನಿರ್ವಹಣೆಯನ್ನ ಮಾಡಬೇಕಾಗುತ್ತೆ. ಮೆಣಸಿಗೂ ಕೂಡ ನೀರು ಅತ್ಯಗತ್ಯ. ಈ ನಿಟ್ಟಿನಲ್ಲಿ ನೀರಿನ ನಿರ್ವಹಣೆಯನ್ನ ಮೆಣಸಿನಲ್ಲಿ ಹೇಗೆ ಮಾಡಬೇಕಾಗುತ್ತೆ? ನೀರು ಅದೇ ಮಳೆಯಲ್ಲಿ ನಿಮಗೆ ನೀರು ಬೇಕಾಗಲಿಲ್ಲ, ಹೆಚ್ಚಾಗಿ ಹೋಗ್ತಾ ಇರುತ್ತೆ, ಬಳ್ಳಿ ಸಾಯ ಮಟ್ಟದಲ್ಲಿ ಬೆಳೀತಾ ಇರುತ್ತೆ. ಈಗ ನನಗೆ ಒಂದು 5 ಎಕರೆ ಏರಿಯಾದಲ್ಲಿ ಕಳೆದ ವರ್ಷ ಒಂದು 32 ಕ್ವಿಂಟಲ್ ಮೆಣಸು ಬೆಳ್ಕೊಂಡಿದ್ದೆ. ಈ ವರ್ಷ ಒಂದು 50-60 ಕ್ವಿಂಟಲ್ ಎಕ್ಸ್ಪೆಕ್ಟೇಷನ್ ಇತ್ತು. ಬೇಸಿಗೆಯಲ್ಲಿ ನೋಡಿದಾಗ ನಾನು ಇರಿಗೇಷನ್ ಮಾಡುವಾಗ ಅತಿ ಹೆಚ್ಚು ಮಳೆಯಿಂದ ಬೀಳುಗಳು ಕೆಲವಷ್ಟೇ, ಒಂದು 5% ಅಷ್ಟೇ ಬೀಳು ಹಾಳಾಗಿದೆ. ಬೀಳು ತುಂಬಾ ಚೆನ್ನಾಗಿದೆ, ಫಸಲು ಫುಲ್ ಡ್ರಾಪ್ ಆಗೋಗ್ಬಿಡ್ತು, ಶೀತಕ್ಕೆ ಡ್ರಾಪ್ ಆಗೋಯ್ತು. ಅವಾಗ ನಾನು ಏನು ಮಾಡೋಕ್ಕಾಗಲಿಲ್ಲ. ಆಮೇಲೆ CN ಅಂತ ಒಂದು ಗೊಬ್ಬರನ ಇದು ಮಾಡಿದೆ, ಕ್ಯಾಲ್ಸಿಯಂ ನೈಟ್ರೇಟ್ ಅಂತ, ಅದರಲ್ಲಿ ಭೂಮಿಲಿರೋ ನೈಟ್ರೇಟ್ನ ರಿಲೀವ್ ಮಾಡಿಬಿಡುತ್ತೆ. ಅದಾಕಿದ್ಮೇಲೆ ಬೀಳುಗಳಂತೂ ಬಳ್ಳಿ ಅಂತ ಉಳ್ಕೊಳ್ತು. ಈಗ ಮತ್ತೆ ನಾನು ಅದೇ ಫಸ್ಸು 3-4 ಟನ್ನಿಗೆ ಹೋಗೋ ಇದರಲ್ಲಿ ಇದ್ದೀನಿ ನೆಕ್ಸ್ಟ್ ಇಯರ್ ಕ್ರಾಪ್ಗೆ. ಹೀಗೆ ನೀರಿನ ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ. ನೀರು ನೀವು ಅದಕ್ಕೆ ಡ್ರಿಪ್ ಮಾಡ್ಕೊಂಡಿರ್ತೀರ ಅಥವಾ ಸ್ಪ್ರಿಂಕ್ಲರ್ ಎಲ್ಲ ಕೊಡ್ತೀರ ಹೇಗೆ? ಡ್ರಿಪ್ ಮಾಡ್ಕೊಳ್ಳೋದ್ರಿಂದ ನಮಗೆ ಇಲಿ ಹೆಗ್ಣ ಮತ್ತೆ ಅಳಿಲುಗಳ ಕಾಟ ತೊಂದರೆ ಮಾಡುತ್ತೆ. ನಾವು ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡ್ತೀವಿ, ಮತ್ತೆ ಪ್ರತಿ ಮೆಣಸಿಗೂ 15 ದಿವಸಕ್ಕೊಂದ್ಸಲ ಹೋಸ್ ಇರಿಗೇಷನ್ ಮಾಡ್ತೀವಿ. 50-60 ಲೀಟರ್ ನೀರನ್ನ ಪ್ರತಿ ಬುಡಕ್ಕೂ ಬಿಡ್ತೀವಿ. ಈ ಬೇಸಿಗೆಯಲ್ಲಿ ಕಾಳುಮೆಣಸಿನ ಬಳ್ಳಿಗಳನ್ನ ಹೇಗೆ ನೋಡ್ಕೋಬೇಕು? ಬೇಸಿಗೆಯಲ್ಲಿ ನೀವು ಫಸಲು ಕೊಯ್ದಾದ್ಮೇಲೆ ಒಂದು ಯಾವ್ದಾದ್ರು ಪೆಸ್ಟಿಸೈಡ್ ಹೊಡೆಯೋದು ಒಳ್ಳೇದು, ಯಾಕೆಂದ್ರೆ ಹುಳಗಳಲ್ಲಿ ಉಳ್ಕೊಂಡಿರುತ್ತೆ ಕೆಲವೆಲ್ಲ, ಅದು ನಿಮಗೆ ಬಳ್ಳಿನ ಕೊರೆದು ಡ್ಯಾಮೇಜ್ ಮಾಡ, ಮೆಣಸಿರಲ್ಲ ಕಾಳಿ ತಿಂತ ಇರುತ್ತೆ, ಆ ಟೈಮಲ್ಲಿ ಡ್ಯಾಮೇಜ್ ಮಾಡೋ ಚಾನ್ಸಸ್ ಜಾಸ್ತಿ. ಅದಾದ್ಮೇಲೆ ಒಂದು ತಿಳಿ ಸುಣ್ಣ, ಸ್ವಲ್ಪ ವೈಟ್ ಕಣಗೆ, ಯಾಕೆಂದ್ರೆ ಬಿಸಿಲು ಬಿದ್ದಿದ್ದು ರಿಫ್ಲೆಕ್ಟ್ ಆಗ್ಬೇಕು, ಅದು ವಾಪಸ್ ಹೋಗೋ ತರ ಒಂದು ಸುಣ್ಣದ ನೀರು ಸ್ವಲ್ಪ ಮೇಲ್ತೊತ್ತು. ಈಗ ಒಂದು 5 ಕೆಜಿ ಸುಣ್ಣಕ್ಕೆ ಒಂದು 50-100 ಗ್ರಾಮ್ ಸ್ವಲ್ಪ ಕಲರ್ ಇರೋ ತರ ಫುಲ್ ವೈಟ್ ಆಗುತ್ತೆ ನಾವು ಉದ್ದೇಶಕ್ಕೆ, ಅದನ್ನ ಹಾಕೊಂಡು ಅದೊಂದು ಸ್ಪ್ರೇ ಮಾಡ್ಕೊಂಡಿರ್ತೀವಿ. ಆಮೇಲೆ ನೀರು ಶುರು ಮಾಡಿದ್ಮೇಲೆ ಅದು ಪ್ರತಿ 15 ದಿನಕ್ಕೆ ಆಟೋಮೆಟಿಕ್ ನೀರು ಹೋಗ್ತಾ ಇರುತ್ತೆ. ಒಂದ್ ದಿನಕ್ಕೆ ಇಷ್ಟು ಬ್ಲಾಕ್ ಅಂತ ಇದು ಮಾಡ್ಕೊಂಡಿರ್ತೀವಿ. ಅದ್ ಯಾರಿರ್ಲಿ, ನಾನಿರ್ಲಿ, ನಮ್ಮ ಅಪ್ಪ ಇರ್ಲಿ, ನಮ್ಮ ತಮ್ಮ ಇರ್ಲಿ, ಇಲ್ಲ ಕೆಲಸದವ್ರು ಯಾರೇ ಇದ್ರು ಅದನ್ನ ಮಾಡ್ಕೊಂಡು ಹೋಗ್ಲೇಬೇಕು. ನಾವು ಊಟ ಮಾಡೋದು ನಿಂತರೂ ಆ ಕೆಲಸ ಮಾತ್ರ ನೀರಿಂದು ಆ ಡೇಟಿಗೆ ನಾವು ಇದು ಮಾಡ್ತೀವಿ. ಈ ಕಾಳು ಮೆಣಸಿನ ಬಳ್ಳಿಗಳು ಏನಿದ್ದಾವೋ ಈ ಬಳ್ಳಿಗಳಿಗೆ ಸಾಮಾನ್ಯವಾಗಿ ಏನೆಲ್ಲ ರೋಗ ಮತ್ತು ಕೀಟಗಳು ಬರತಕ್ಕಂಥ ಸಾಧ್ಯತೆ ಇರುತ್ತೆ, ಅದು ಬಂದಂತ ಸಂದರ್ಭದಲ್ಲಿ ಹೇಗೆ ನಿರ್ವಹಣೆಯನ್ನ ಮಾಡಬೇಕಾಗುತ್ತೆ? ವಿಲ್ಟ್ ಅಂತ ಬರುತ್ತೆ, ಏನ್ ಬಂದ್ರು ನಿಮಗೆ ಬೇರಿಂದನೇ ಬರೋದು. ಬೇರಿಂದ ಬರೋದ್ರಿಂದ ನೀವು ಟೈಕೋಡರ್ಮ ಮತ್ತೆ ಸುಡಾಮನಸ್ ಮತ್ತೆ AMC ಯಥೇಚ್ಛವಾಗಿ ಉಪಯೋಗಿಸೋದ್ರಿಂದ ನಿಮಗೆ ಆಲ್ಮೋಸ್ಟ್ ಅಲ್ಲಿ 99% ನೀವು ರೋಗಗಳನ್ನ ಕಂಟ್ರೋಲ್ ಮಾಡ್ಕೊಂಡಿದ್ದೀರಿ ಅಂತ. ಇನ್ನೂ ಕೆಲವು ಅದು ಸಾಯಿಲ್ ಡಿಫೆನ್ಸಸ್ ಇರುತ್ತೆ, ಆ ಟೈಮಲ್ಲಿ ನಿಮಗೆ ಅಟ್ಯಾಕ್ ಆಗೋ ಚಾನ್ಸಸ್ ಇದ್ದಾಗ ಈ ತರ ನಾವು ಕೆಮಿಕಲ್ಗೆ ಹೋಗ್ಲೇಬೇಕು. ಮೆಟಾಲಾಕ್ಸಿಲ್ ಮ್ಯಾಂಕಾಜೋಬನ ಕೆಮಿಕಲ್ಗೆ ಹೋದ್ರೆ ಅದನ್ನ ಸಾಯಿಸಿ ಕಂಟ್ರೋಲ್ ಮಾಡುತ್ತೆ, ಬಟ್ ಸ್ವಲ್ಪ ವೀಕ್ ಆಗಿರುತ್ತೆ. ಅದೊಂದು 1-2 ವರ್ಷದಲ್ಲಿ ಮತ್ತೆ ಡೆವಲಪ್ ಆಗುತ್ತೆ, ರೀಡೆವಲಪ್ ಆಗುತ್ತೆ. ಅದು ಮೆಣಸಿನ ಬಳ್ಳಿಗೆ ಪೋಷಕಾಂಶಗಳನ್ನ ಯಾವ್ಯಾವ ಸಂದರ್ಭದಲ್ಲಿ ಎಷ್ಟು ಪ್ರಮಾಣದಲ್ಲಿ ನೀಡಬೇಕಾಗುತ್ತೆ? ನಾವು ಪ್ರತಿ ಬೆಳಿಗ್ಗೆ ಒಂದು 200-250 ಗ್ರಾಮ್ ಒಂದು 4 ರೌಂಡಿಂದ ಒಂದು 5 ರೌಂಡ್ ಪ್ರತಿ ಸಲ ಒಂದು 50-100 ಗ್ರಾಮ್ ಅಂತ ಅನ್ಕೊಳ್ತೀವಿ. ಮತ್ತೆ ಪಾಲಿಯರ್ಲಿ ನಾವು 2 ಟೈಮ್ 3 ಟೈಮ್ ಕೊಡ್ತೀವಿ, 19 ಒಂದ್ಸಲ ಕೊಡ್ತೀವಿ, ಮತ್ತೆ ಪೆಪ್ಪರ್ ಸ್ಪೆಷಲ್ ಅಂತ ಈ ಮೆಗ್ನೀಷಿಯಂ ಕ್ಯಾಲ್ಸಿಯಂ ಈ ತರದ್ದು ಇದಿರುತ್ತೆ, ಅದನ್ನ ಸ್ಪ್ರೇ ಮಾಡ್ತೀವಿ. ಕೊಟ್ಟಿಗೆ ಗೊಬ್ಬರ ಪ್ರತಿ ವರ್ಷ ಕೊಡ್ತೀರಾ ಹೇಗೆ? ಇಲ್ಲ, ಒಂದ್ ಬ್ಲಾಕಿಗೆ ಈ ವರ್ಷ ಕೊಟ್ರೆ ಅದು ಪೆಂಡಿಂಗ್ ಇರುತ್ತೆ, ನೆಕ್ಸ್ಟ್ ವರ್ಷ ಇನ್ನೊಂದ್ ಬ್ಲಾಕಿಗೆ ಕೊಡ್ತೀವಿ, 2 ವರ್ಷಕ್ಕೊಂದ್ಸಲ ರೊಟೇಟ್ ಆಗ್ತಾ ಇರುತ್ತೆ. ಈ ಕೊಟ್ಟಿಗೆ ಗೊಬ್ಬರವನ್ನ ಬಹಳ ಚೆನ್ನಾಗಿ ಎನ್ರಿಚ್ ಮಾಡಿ ಕೊಡುವಂತದ್ದು ನಿಮ್ಮ ಒಂದು ಪದ್ಧತಿ, ಮತ್ತೆ ನಿಮ್ಮ ಒಂದು ಯಶಸ್ಸಿನ ಗುಟ್ಟು ಕೂಡ ಹೌದು. ಈ ನಿಟ್ಟಿನಲ್ಲಿ ಕೊಟ್ಟಿಗೆ ಗೊಬ್ಬರವನ್ನ ಹೇಗೆ ಪೌಷ್ಟೀಕರಣ ಮಾಡಿ ನೀವು ಅದನ್ನ ಈ ಮೆಣಸಿನ ಬಳ್ಳಿಗಳಿಗೆ ಕೊಡ್ತೀರಿ? ಕೊಟ್ಟಿಗೆ ಗೊಬ್ಬರನ ನಾವು ನಮ್ಮನೆದನ್ನ ತಂದು ಒಂದ್ ಕಡೆ ರಾಶಿ ಹಾಕ್ತೀವಿ, ಒಂದು 5-6 ಟ್ರ್ಯಾಕ್ಟರ್ ಆಗುತ್ತೆ. ನಾವು ಎಲ್ಲೆಲ್ಲಿಗೆ ಬೇಕು ಎಲ್ಲಿಗೆ ಹತ್ತಿರ ಆಗುತ್ತೆ ನಮಗೆ, ಯಾಕೆಂದ್ರೆ ತುಂಬಾ ಕಷ್ಟದ ಕೆಲಸ ಅದು, ಗೊಬ್ಬರನ ತಲೆ ಮೇಲೆ ಇಟ್ಕೊಂಡು ಹೋಗಿ ಅಲ್ಲಿ ಚೆಲ್ಲುವಂಥದ್ದು ತುಂಬಾ ಇದಾಗುತ್ತೆ ನಮಗೆ. ಎಲ್ಲಾ ಕಡೆಗೂ ರೋಡ್ಗಳಿದೆ, ಎಲ್ಲೆಲ್ಲಿ ಅನುಕೂಲ ಬೇಕು ನಾವು ಎಲ್ಲೆಲ್ಲಿಗೆ ಹೋಗ್ಬೇಕು, ನಮ್ಮ ಲಗೇಜ್ ಅನ್ನು ತಗೊಂಡು ಹೋಗೋದೇ ತರದಾಗ್ಲಿ ತೋಟದಿಂದ, ಹತ್ತು ರೋಡ್ ಮಾಡ್ಕೊಂಡಿದ್ವಿ. ಎಲ್ಲೆಲ್ಲಿಗೆ ಒಂದು 3-4 ಟ್ರ್ಯಾಕ್ಟರ್ ಅಲ್ಲಿಗೆ ಸುರ್ಕೊಳ್ತೀವಿ, ಸುರ್ಕೊಂಡು ಟೈಕೋಡರ್ಮಾ ಸುಡಾಮನಸ್ ಹೆಚ್ಚಿದ್ರೆ AMC ಪೌಡರ್ ಬೇಸ್ ಇದ್ರೆ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಡ್ತೀವಿ, ಒಂದು ಸಣ್ಣ ಇಟಾಚಿಲಿ ಮಿಕ್ಸ್ ಮಾಡ್ಬಿಟ್ಟು ಮುಚ್ಚಾಕ್ತಿವಿ ಬೆನೆರಕ್ಕೆ ಅಂತ ಹೇಳ್ತೀವಿ. ಮತ್ತೆ ಅಲ್ಲಿಗೆ ನೀರ್ ಹಾಕ್ತಾ ಇರ್ತೀವಿ ಒಂದು 8-10 ದಿನಕ್ಕೆ ಬೇಸಿಗೆ ಟೈಮಲ್ಲಿ ಮಾಯಿಶ್ಚರ್ ಇರ್ಬೇಕು, ಇಲ್ಲಾಂದ್ರೆ ಬ್ಯಾಕ್ಟೀರಿಯಾಗಳು AMC ಇದೆಲ್ಲ ಸತ್ತೋಗುತ್ತೆ ಅಂತೇಳಿ. ಆಮೇಲೆ ಮಳೆ ಶುರು ಆದ್ಮೇಲೆ ನ್ಯಾಚುರಲ್ ಆಗಿ ಒಂದು 4-5 ಮಳೆ ಬೀಳುತ್ತೆ, ಅದನ್ನ ಅಲ್ಲೇ ಮಾಯಿಶ್ಚರ್ ಇರುತ್ತೆ. ಮಳೆ ಜಾಸ್ತಿ ಆಯ್ತು ಅಂತ ನಮ್ಗೆ ಯಾವಾಗ ಅನ್ಸುತ್ತೆ, ಜೂನ್ ಜುಲೈ ಟೈಮಲ್ಲಿ ಒಳ್ಳೆ ಟಾರ್ಪ್ ಅಲ್ಲ ಎಲ್ಲದ್ರ ಮೇಲೆ ಕವರ್ ಮಾಡ್ಬಿಡ್ತೀವಿ, ಅದ್ರ ಒಳ್ಳೆ ನೀರ್ ಬಿದ್ದಿದೆಲ್ಲ ಆಚೆ ಹೋಗ್ಬೇಕು. ಮಳೆಯದು ಮಾಯಿಶ್ಚರ್ಗೆನೆ ಅದು ತುಂಬಾ ಎನ್ರಿಚ್ ಆಗ್ತಾ ಹೋಗ್ತಾ ಇರುತ್ತೆ. ಆಮೇಲೆ ಎರೆಹುಳುಗಳನ್ನ ಬಿಟ್ಬಿಡ್ತೀವ ಅದೇ ಟೈಮಲ್ಲಿ, ಎರೆಹುಳು ಅಂತಂದ್ರೆ ಅದಕ್ಕೂ ಡ್ಯಾಮೇಜ್ ಆಗಲ್ಲ, ಯಾಕಂದ್ರೆ ಮೇಲೆ ಕವರ್ ಇರುತ್ತೆ ಅದಕ್ಕೂ ಮಳೆ ಬೀಳಲ್ಲ. ಅದು ಎಲ್ಲ ತಿಂದು ಪುಡಿ ಮಾಡಿರುತ್ತೆ, ಪುಡಿ ಮಾಡಿ ಸೇಮ್ ಈಗ ನಾವು ಟೀ ಮಾಡಿದ ಟೀ ಪುಡಿ ಉಳಿದಿರುತ್ತಲ್ಲ ಆ ತರ ವೇಸ್ಟ್ ಟೀ ಪುಡಿ ತರ ನಿಮಗೆ ಪುಡಿ ಯಾಕೆ ಸಿಗುತ್ತೆ, ನಿಮಗೆ ಹಗುರನು ಇರುತ್ತೆ. ಆಗ ಮಾಮೂಲಿ ನೀವು ಕಂಪೋಸ್ಟ್ ತಗೋಕ್ಕಿಂತ ಎರೆಹುಳದಿಂದ ಇದು ಮಾಡಿದಾಗ ನಿಮಗೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನ ತಗೊಂಡು ಹೋಗ್ಬೋದು. ಸಣ್ಣ ಗಿಡಗಳೆಲ್ಲ ಒಂದು 3-4 ಕೆಜಿ, ದೊಡ್ಡ ಕೆಲವೊಂದು 5-6 ಕೆಜಿ ಅದೇ ಅಕ್ಟೋಬರ್ ನವೆಂಬರ್ ಅಲ್ಲಿ ಕೊಡ್ತೀವಿ. ಯಾಕೆ ಅಂತಾರೆ ಅಕ್ಟೋಬರ್ ನವೆಂಬರ್ ಅಂತಂದ್ರೆ ನಾವು ಜೂನ್ ಜುಲೈ ಅಲ್ಲಿ ಕೊಟ್ರೆ ಮಾಯಿಶ್ಚರ್ ಹಿಡಿದಿಟ್ಕೊಳ್ಳಕ್ಕೆ ನಾವು ಅದನ್ನ ಕೊಡ್ತಾ ಇರೋದು. ಗೊಬ್ಬರ ಜೊತೆಗೆ ಮಾಯಿಶ್ಚರ್ ಇಟ್ಕೊಳ್ಳಿ ಅನ್ನೋದೇ ನಮ್ದು ಕಂಪೋಸ್ಟ್ ದನದ ಗೊಬ್ಬರದ ಉದ್ದೇಶ. ಅದು ನಮಗ್ ಬೇಕಾಗಿರೋದು ಮಾಯಿಶ್ಚರ್ ಕಂಟ್ರೋಲ್ ಮಾಡ್ಕೊಳ್ಳೋಕೆ ನವಂಬರ್ ಇಂದ ಮೇಲೆ ಬಿಸಿಲು ಯಾವಾಗ ಜಾಸ್ತಿ ಆಗುತ್ತೆ, ತಾಪಮಾನ ಜಾಸ್ತಿ ಆದಾಗ ಬೇಕು, ಆ ಟೈಮಲ್ಲಿ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕ್ಬಿಡ್ತೀವಿ, ಆಗ ಬೇಸಿಗೆಯಲ್ಲಿ ಮಾಯಿಶ್ಚರ್ನ ಹಿಡಿದಿಟ್ಕೊಳ್ಳುತ್ತೆ. ಇನ್ ಕೇಸ್ ನೀವು ಈ ಜೂನ್ ಜುಲೈ ಅಲ್ಲಿ ಕೊಟ್ರೆ ಮಾಯಿಶ್ಚರ್ನ ಜಾಸ್ತಿ ಹಿಡಿದಿಟ್ಕೊಂಡು ಬೀಳ್ಸಾಯ ಚಾನ್ಸಸ್ ಜಾಸ್ತಿ ಆಗುತ್ತೆ. ಮೆಣಸಿನ ಕೊಯ್ಲನ್ನ ಯಾವ ಸಂದರ್ಭದಲ್ಲಿ ಮತ್ತೆ ಯಾವ ಹಂತದಲ್ಲಿ ಮಾಡ್ತಕ್ಕಂಥದ್ದು ಹೆಚ್ಚು?